ಸಾಧ್ಯವಿಲ್ಲ. ಅದು ಸಾಧ್ಯ ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-025-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಎಸ್ಡಿಎಂ ರೇಡಿಯೋ ಎಂಜಿನಿಯರ್ ಸ್ವಲ್ಪ ಕೇಳ್ರಿ, ಪ್ರತಿದಿನ ಬೆಳಿಗ್ಗೆ 7:50 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ, ಬೆಳಿಗ್ಗೆ 8:32 ವಿವಿಧ ಭಾರತಿ 103 FM. ಪ್ರಾಯೋಜಕರು ಎಸ್ಡಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಧವಳಗಿರಿ, ಧಾರವಾಡ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕೃಷಿ ವಾರ್ತೆ. ಮೊಲ ಅತಿ ಸಣ್ಣ ಸಸ್ತನಿ ಪ್ರಾಣಿ, ಮುದ್ದಾದ ಮತ್ತು ಸ್ವಚ್ಛವಾದ ಪ್ರಾಣಿ, ಅಲ್ಲದೆ ಬೇಗನೆ ಪ್ರಾಯಕ್ಕೆ ಬರುತ್ತವೆ. ಕಡಿಮೆ ಗರ್ಭಾವಧಿ, ತೀವ್ರ ಸಂತಾನ ಅಭಿವೃದ್ಧಿ ಮತ್ತು ಎಲ್ಲ ಹವಾಮಾನಕ್ಕೂ ಹೊಂದಿಕೊಳ್ಳುವ ವಿಶೇಷ ಗುಣವಿರುತ್ತವೆ ಇವಕ್ಕೆ. ಮೊಲಗಳನ್ನು ಕೃಷಿಯಲ್ಲಿ ಉಪಕಸುಬಾಗಿ ಅಲ್ಲದೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕೂಡ ಸಾಕಾಣಿಕೆ ಮಾಡಬಹುದು. ಮೊಲ ಕಡಿಮೆ ಖರ್ಚಿನ ಆಹಾರ ಸೇವಿಸಿ ಅದನ್ನು ಸಮರ್ಥವಾಗಿ ಪರಿವರ್ತಿಸಿ ಶೀಘ್ರವಾಗಿ ಬೆಳೆಯಬಲ್ಲದು. ತ್ವರಿತವಾದ ಸಂತಾನಾಭಿವೃದ್ಧಿ ಮಾಡುವ ಗುಣಗಳನ್ನು ಇದು ಹೊಂದಿದೆ. ಪ್ರಪಂಚದಲ್ಲಿ ಸುಮಾರು 38 ವಿವಿಧ ತಳಿಗಳಿವೆ ಮತ್ತು 87 ವಿವಿಧ ಪ್ರಭೇದದ ಮೊಲಗಳಿವೆ. ಮೊಲಗಳ ಬಳಕೆಯ ಮೇರೆಗೆ 2 ವಿಧವಾಗಿ ವಿಂಗಡಿಸಬಹುದು. ಉಣ್ಣೆ ಮತ್ತು ಚರ್ಮಕ್ಕಾಗಿ ಜರ್ಮನ್ ಅಂಗೋರಾ, ರಷ್ಯನ್ ಅಂಗೋರಾ, ಫ್ರೆಂಚ್ ಅಂಗೋರಾ, ಬ್ರಿಟಿಷ್ ಅಂಗೋರಾ ಮತ್ತು ಅಲ್ಬಿನೋ ತಳಿಗಳನ್ನು ಬಳಸಬಹುದು. ಈ ತಳಿಗಳ ವೈಶಿಷ್ಟ್ಯ ಅಂದರೆ ವಯಸ್ಸಿಗೆ ಬಂದಾಗ 2.5-3 ಕಿಲೋಗ್ರಾಂ ದೇಹ ತೂಕ ಹೊಂದಿರ್ತವೆ. ವರ್ಷಕ್ಕೆ 400-1,000 ಗ್ರಾಂ ಉಣ್ಣೆ ಇಳುವರಿಯನ್ನು ಪ್ರತಿ ಮೊಲದಿಂದ ಪಡೆಯಬಹುದು. ಮಾಂಸಕ್ಕಾಗಿ ನ್ಯೂಜಿಲೆಂಡ್ ವೈಟ್, ರಷ್ಯನ್ ಗ್ರೇಜೈಂಟ್, ಸೋವಿಯತ್ ಚಿಂಚಿಲ, ಕ್ಯಾಲಿಫೋರ್ನಿಯಾ ವೈಟ್, ಬ್ರಿಟಿಷ್ ಬ್ಲ್ಯಾಕ್, ನ್ಯೂಜಿಲೆಂಡ್ ಬ್ಲ್ಯಾಕ್ ಇತ್ಯಾದಿ ಮಾಂಸದ ತಳಿಗಳಿವೆ. ಈ ತಳಿಗಳ ವೈಶಿಷ್ಟ್ಯವೆಂದರೆ ದೊಡ್ಡದಾದ ಭುಜ, ತೊಡೆ ಮತ್ತು ಬೆನ್ನು ಹೊಂದಿರುತ್ತವೆ. ಸುಮಾರು 12-14 ವಾರಗಳಲ್ಲಿ 1.8-2 ಕಿಲೋಗ್ರಾಂ ದೇಹ ತೂಕ ಹೊಂದುತ್ತವೆ. ಒಂದು ದೊಡ್ಡ ಮೊಲ 4-6 ಕಿಲೋಗ್ರಾಂ ತನಕ ತೂಗಬಹುದು. ಉತ್ತಮ ಗುಣಮಟ್ಟದ, ರುಚಿಕರ ಮತ್ತು ಹೆಚ್ಚು ಪೌಷ್ಟಿಕಾಂಶವುಳ್ಳ ಮಾಂಸ ದೊರೆಯುತ್ತೆ. ಅಲ್ಲದೆ ಕಡಿಮೆ ಕೊಲೆಸ್ಟ್ರಾಲ್, ಹೆಚ್ಚು ಮಾಂಸ, ಕಡಿಮೆ ಕೊಬ್ಬು ಇವುಗಳ ವೈಶಿಷ್ಟ್ಯವಾಗಿದೆ. ಸ್ಥಳೀಯವಾಗಿ ದೊರಕುವ ಸಾಮಗ್ರಿಗಳನ್ನು ಬಳಸಿ ಮನೆ ಕಟ್ಟಬಹುದು. ಮಳೆ, ಗಾಳಿ, ಬಿಸಿಲು ಮತ್ತು ಶತ್ರುಗಳಿಂದ ಕಾಪಾಡುವ ಎಚ್ಚರಿಕೆ ವಹಿಸಬೇಕು. ಸ್ಥಳೀಯವಾಗಿ ಸಿಗುವ ಸಾಮಗ್ರಿಗಳೆಂದರೆ ಹಳೆಯ ತಗಡಿನ ಡಬ್ಬಗಳು, ಮರದ ತುಂಡುಗಳು, ಬಿದಿರು, ಕಟ್ಟಿಗೆ, ಜಾಳಿಗೆಯನ್ನು ಬಳಸಿ ಕಟ್ಟಬಹುದು. ಮೇಲ್ಛಾವಣಿಗೆ ಕಲ್ನಾರ್ ಶೀಟು ಅಥವಾ ತೆಂಗಿನ ಗರಿ ಬಳಸಬಹುದು. ನೆಲ ಮಣ್ಣಿನದ್ದಾದರೆ ತುಂಬ ಉತ್ತಮ, ಮೂತ್ರವನ್ನು ಸುಲಭವಾಗಿ ಹೀರಿಕೊಳ್ಳುತ್ತೆ. ಸಿಮೆಂಟಿನ ನೆಲವಾದರೆ ಇಳಿಜಾರಿರಬೇಕು ಮತ್ತು ಉತ್ತಮ ಒಳಚರಂಡಿ ವ್ಯವಸ್ಥೆ ಇರಬೇಕು. ಇಲ್ಲವಾದರೆ ಅಮೋನಿಯಾ ಅನಿಲ ಉತ್ಪಾದನೆಯಾಗಿ ಕೆಲಸಗಾರರಿಗೆ ಹಾಗೂ ಮೊಲಗಳಿಗೆ ಉಸಿರಾಟದ ತೊಂದರೆ ಆಗುತ್ತದೆ. ಒಟ್ಟಿನಲ್ಲಿ ನೆಲದಲ್ಲಿ ಹೆಚ್ಚಿನ ತೇವಾಂಶ ಇರಬಾರದು. ಕ್ರಿಮಿನಾಶಕ ಸಿಂಪಡಿಸಿ ಆಗಿಂದಾಗ್ಗೆ ನೆಲವನ್ನು ಸ್ವಚ್ಛಗೊಳಿಸ್ತಾ ಇರಬೇಕು. ತಂಪಾದ ಉಷ್ಣಾಂಶದಲ್ಲಿ ಉಣ್ಣೆಯ ತಳಿಗಳು ಚೆನ್ನಾಗಿ ಇಳುವರಿ ಕೊಡ್ತವೆ. 30-34 ಡಿಗ್ರಿ ಸೆಲ್ಸಿಯಸ್ ಉಷ್ಣತಾಮಾನ ಮಾಂಸದ ತಳಿಗೆ ಸೂಕ್ತ. ಬೆಳಕು ಹಾಗೂ ಗಾಳಿ ಯಥೇಚ್ಛವಾಗಿ ಬರ್ತಿರಬೇಕು. ಪ್ರೌಢಾವಸ್ಥೆ ತಲುಪಿದ ಮೊಲಗಳನ್ನು ತಾಯಿಯಿಂದ ಬೇರ್ಪಡಿಸಿ ಗೂಡಿನಲ್ಲಿಡಬೇಕು. ಅವುಗಳನ್ನು ಪ್ರತ್ಯೇಕಿಸದೆ ಸಾಕಾಣಿಕೆ ಮಾಡಬಾರದು. ಮರದ ತುಂಡು ಜಾಳಿಗೆಯನ್ನು ಬಳಸಿ ಗೂಡನ್ನು ನಿರ್ಮಿಸಬೇಕು. ಮಲಮೂತ್ರ ಸುಲಭವಾಗಿ ಹೊರ ಹೋಗುವ ಹಾಗಿರಬೇಕು. ಗೂಡಿನ ಅಳತೆ ವಯಸ್ಸು ಮತ್ತು ಸಂತಾನೋತ್ಪತ್ತಿಯ ಕಾಲ ಇವುಗಳನ್ನು ಅವಲಂಬಿಸಿರುತ್ತದೆ. ಒಂದೇ ಗೂಡಿನ ಪದಾಗಿ ಜೋಡಿಸಿ ಸಾಕಾಣಿಕೆ ಮಾಡಬಹುದು. ಕಾಲೋನಿ ಗೂಡಿನ ಪದ್ಧತಿಯಲ್ಲಿ ತಾಯಿಯಿಂದ ಬೇರ್ಪಡಿಸಿದ ಮರಿ ಮೊಲಗಳನ್ನು ಪ್ರಾಯಕ್ಕೆ ಬರುವ ತನಕ ಸಾಕಬಹುದು. 6ನೇ ವಾರದ ವಯಸ್ಸಿನಿಂದ ಸುಮಾರು 2 ಕಿಲೋಗ್ರಾಂ ದೇಹದ ತೂಕ ಬರುವವರೆಗೂ ಸಾಕಬಹುದು. 2 ಮೀಟರ್ 2 ಮೀಟರ್ ಅಳತೆಯ ಗೂಡಿನಲ್ಲಿ 10 ಮೊಲಗಳನ್ನು ಸಾಕಬಹುದು. ಸ್ಥಳೀಯವಾಗಿ ದೊರಕುವ ಸಸ್ಯ ಮೂಲದ ಆಹಾರ ಪದಾರ್ಥಗಳಾದ ಕುದುರೆ ಮೆಂತೆ, ಗಿನಿಹುಲ್ಲು, ಹಸಿರು ಹುಲ್ಲು, ಹಸಿರು ಆಹಾರ ಧಾನ್ಯ ಗಿಡಗಳು, ದ್ವಿದಳ ಧಾನ್ಯಗಳು, ಬೇರುಗಡ್ಡೆಗಳು, ಹಸಿರು ತರಕಾರಿ ಅಲ್ಲದೆ ಇತರ ಕಳೆ ಪದಾರ್ಥಗಳನ್ನು ನೀಡಬಹುದು. ಸುಮಾರು 4-5 ಕಿಲೋಗ್ರಾಂ ತೂಕವಿರುವ ಮೊಲಕ್ಕೆ ದಿನಕ್ಕೆ ಸುಮಾರು 1 ಕಿಲೋಗ್ರಾಂನಷ್ಟು ಆಹಾರ ಪದಾರ್ಥಗಳನ್ನು ನೀಡಬಹುದು. ಮೊಲಗಳಲ್ಲಿ ಆಹಾರ ಪರಿವರ್ತನಾ ಸಾಮರ್ಥ್ಯ ಪ್ರತಿ ಕಿಲೋಗ್ರಾಂ ಆಹಾರ ತಿಂದು 500 ಗ್ರಾಂ ದೇಹ ತೂಕ ಪಡೆಯುತ್ತವೆ. ಅಡಿಗೆ ಮನೆಯ ಉಳಿಕೆಗಳನ್ನು ಬಳಸುವುದು ಸೂಕ್ತ. ಮೊಲಗಳಿಗೆ ಕೊಡುವ ಆಹಾರದಲ್ಲಿ ಸಸಾರ್ಜನಕದ ಅಂಶ ಬಹಳ ಮುಖ್ಯ. ಮರಿ ಮೊಲಗಳಿಗೆ 20%, ವಯಸ್ಕ ಮೊಲಗಳಿಗೆ 16% ಸಸಾರ್ಜನಕದ ಅವಶ್ಯಕತೆ ಇರುತ್ತದೆ. ದೊಡ್ಡ ಮೊಲಕ್ಕೆ 250 ಗ್ರಾಂ ಹಸಿರು ಮೇವು ಪ್ರತಿದಿನ ಬೇಕಾಗುತ್ತದೆ. ದಾಣಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಕಾಳು ಕಡಿಗಳ ಮಿಶ್ರಣ 60%, ಅಕ್ಕಿ ತೌಡು 25-30%, ಎಣ್ಣೆಕಾಳು ಹಿಂಡಿ 10%, ಲವಣ ಮಿಶ್ರಣ 1%, ಅಡಿಗೆ ಉಪ್ಪು 0.5%. ಈ ಪ್ರಮಾಣದಲ್ಲಿ ದಾಣಿ ಮಿಶ್ರಣ ಮಾಡಿ ಮೊಲಗಳಿಗೆ ನೀಡಬಹುದು. ಅಲ್ಲದೆ ಆಹಾರ ಮಿಶ್ರಣದ ಪೆಲೆಟ್ಗಳನ್ನು ಕೊಡಬಹುದು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಕೇಳಿ ಶಿರಸಿ ತಾಲೂಕು ಸೋಮನಹಳ್ಳಿಯ ವಿಜಿ ಹೆಗಡೆ ಹಾಗೂ ಮೇಳದವರಿಂದ ದೊರವೀಳೆ ಯಕ್ಷಗಾನ ಕೇಳುವಿರಿ. ಗುರುಗಣಾಧಿಪತಯೇ ನಮಃ. ದ್ರೌಪದಿಯನ್ನು ಸಂತೈಸಿ ಧರ್ಮರಾಜನ ಅಪೇಕ್ಷೆಯಂತೆ ಸಂಧಿಗೋಸ್ಕರವಾಗಿ ಉಪಪ್ಲಾವ್ಯದಿಂದ ಹಸ್ತಿನಾವತಿಗೆ ಬರ್ತಾ ಇದ್ದೇನೆ. ದುಷ್ಟರಲ್ಲಿ ಹೋಗುವುದು ಎನ್ನುವ ದೃಷ್ಟಿಯಿಂದ ಸಾತ್ಯಕ್ಕೆ ಅಗಣಿತವಾಗಿರುವಂತಹ ಆಯುಧಗಳ ಸಂಗ್ರಹವನ್ನೇ ಮೆರೆಸಿದ್ದಾನೆ. ಅದೇನೇ ಇರಲಿ, ಹಸ್ತಿನಾವತಿಯನ್ನು ತಲುಪುತ್ತಿರುವ ಹಾಗೆ ಭೀಷ್ಮ, ದ್ರೋಣ, ಕೃಪಾ ಮೊದಲಾಗಿರುವಂತಹ ಸಾಧು ಸಜ್ಜನರು ನನ್ನನ್ನು ಸುಸ್ವಾಗತ ಮಾಡಿದ್ದಾರೆ. ಅವರೆಲ್ಲರ ಸ್ವಾಗತವನ್ನು ಸ್ವೀಕರಿಸಿ ಹಿಂದಿನ ಸಾಮ್ರಾಜ್ಞಿಯೂ ನನ್ನ ಅತ್ತೆಯೂ ಆಗಿರುವಂತಹ ಕುಂತಿಯೊಡನೆ ಸಮಾಲೋಚಿಸಿ ಕೌರವನನ್ನು ಕಾಣಬೇಕು ಎನ್ನುವ ದೃಷ್ಟಿಯಿಂದ ಭಕ್ತನಾಗಿರುವಂತಹ ವಿದುರನ ಮನೆಗೆ ನಾನು ಹೋಗ್ತೇನೆ. ಪ್ರಸ್ತುತ ಪ್ರಪಂಚದಲ್ಲಿ ಪರಮಾತ್ಮನ ಪ್ರತ್ಯಕ್ಷ ಅವತಾರವಾಗಿರುವಂತಹ ಶ್ರೀಕೃಷ್ಣನೇ ಈ ಕುರುಪಾಂಡವರ ಮಧ್ಯಂತರದ ವಿವಾದಕ್ಕೆ ಸರಿಯಾದ ಇತ್ಯರ್ಥವನ್ನು ಕೊಡುವುದಕ್ಕೋಸ್ಕರವಾಗಿ ಹಸ್ತಿನಾಪುರಕ್ಕೆ ಆಗಮಿಸುತ್ತಾನೆ ಎನ್ನುವ ವರ್ತಮಾನವನ್ನು ಕೇಳಿ ಅತ್ಯಂತ ಸಂತೋಷಭರಿತನಾಗಿದ್ದೇನೆ. ಬಂದಂತಹ ಪರಮಾತ್ಮ ಈ ವಿದುರನ ಮನೆಗೆ ಬಂದಾನೆಯೇ ಎನ್ನುವುದು ನನ್ನ ನಿರೀಕ್ಷೆ. ಆಶ್ಚರ್ಯ, ಆಶ್ಚರ್ಯ! ಮಾಡಿದ ನಿಯತ ಸಂಸ್ಕೃತಿಗಳು ಪಿರಿದುಕೊಂಡ ಏನು ಆಶ್ಚರ್ಯ, ಯಾರನ್ನ ನಿರೀಕ್ಷಿಸುತ್ತಾ ಇದ್ದೇನೆಯೋ ಆ ಪರಮಾತ್ಮನೇ ನನ್ನ ಮನೆಯ ಬಾಗಿಲಿನಿಗೆ ಬಂದಿದ್ದಾನಲ್ಲ. ನಾನು ನಿಜವಾಗಿಯೂ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದೇನೆ ಎನ್ನುವಂಥ ಧನ್ಯತಾ ಭಾವ ನನಗೆ ಬರ್ತಾ ಇದೆ. ಪರಮಾತ್ಮ, ಇದೋ ಓಡಿ ಬಂದು ನಿನ್ನ ಪದತಲದಲ್ಲಿ ನಮಿಸುತ್ತಾ ಇದ್ದೇನೆ, ಅನುಗ್ರಹಿಸಬೇಕು. ವಿದುರ, ನಿನ್ನ ಭಕ್ತಿಗೆ ನಿಲ್ಲಿದೆನು ವಿದುರ. ವಿದುರ ಸ್ವಾಮಿ, ಸರಳವಾಗಿರುವಂತಹ ನಡೆ, ಸಜ್ಜನಿಕೆಯ ನುಡಿ, ಭಕ್ತಿ ಭಾವವನ್ನು ಕಂಡು ನಿಜಕ್ಕೂ ನಾನು ಸಂತೋಷವನ್ನು ಹೊಂದಿದ್ದೇನೆ. ಮನೆಯ ಹೆಬ್ಬಾಗಿಲಿನಿಂದ ಓಡೋಡಿ ಬಂದು ಈ ಬೀದಿಯಲ್ಲಿಯೇ ಸಾಷ್ಟಾಂಗವಾಗಿ ನಮಸ್ಕರಿಸ್ತಾ ಇದ್ದೀಯಲ್ಲ, ಧನ್ಯ ಧನ್ಯ ವಿದುರ. ಈ ಭಾವವನ್ನು ಕೊಂಡಾಡೋದಕ್ಕೆ ನನ್ನ ಹತ್ರ ವೇಳೆ ಇಲ್ಲ. ಉಪಪ್ಲಾವ್ಯದಿಂದ ಇಲ್ಲಿಯವರೆಗೆ ಬಂದಿರುವಂತಹ ನನ್ನ ಮಾರ್ಗಾಯಾಸ, ಇದರ ಪರಿಹಾರಕ್ಕೆ ಏನಾದರೂ ವ್ಯವಸ್ಥೆ ಆಗಬೇಕಲ್ಲಪ್ಪ. ಧನ್ಯನಾಗ್ತಾ ಇದ್ದೇನೆ. ಪರಮಾತ್ಮ, ಅಂತರಂಗದ ಆಸೆಯ ಆಕಸ್ಮಿಕವಾಗಿ ಈಡೇರಿದ್ದರಿಂದ ಏನು ಮಾಡಬೇಕು, ಏನು ಬಿಡಬೇಕು ಎನ್ನುವಂತಹ ಕರ್ತವ್ಯ ತಿಳಿಯದೆ ಕಂಗಾಲಾಗಿದ್ದೇನೆ ನಾನು. ನನ್ನನ್ನೇ ಎಚ್ಚರಿಸಿದೆಯಲ್ಲ, ಇದೋ ಬರಬೇಕು ಬರಬೇಕು, ಈ ಮನೆಯೊಳಗೆ ಪ್ರವೇಶ ಮಾಡಿ ಇದು ನಾನಿಟ್ಟಿರುವಂತಹ ಈ ಒಂದು ಆಸನವನ್ನು ಆರೋಹಿಸಿ ಕುಳಿತುಕೊಳ್ಳಬೇಕು. ಅರ್ಘ್ಯ ಪಾದ್ಯಾದಿಗಳಿಂದ ನಿನ್ನ ಸತ್ಕರಿಸ್ತಾ ಇದ್ದೇನೆ ಸ್ವಾಮಿ. ಇದೋ ನನ್ನ ಮಡದಿ ಸ್ವರ್ಣ ಕುಂಭದಲ್ಲಿ ಕ್ಷೀರವನ್ನು ತರ್ತಾ ಇದ್ದಾಳೆ, ಅದನ್ನ ಸ್ವೀಕರಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಬೇಕು, ಪರಮಾನುಗ್ರಹಕ್ಕೆ ನಾನು ಪಾತ್ರನಾಗುವಂತೆ ಮಾಡಬೇಕು. ಭಕ್ತಿಯಿಂದ ನೀನು ಸಮರ್ಪಣೆ ಮಾಡಿರುವಂತಹ ಕ್ಷೀರವನ್ನು ನಾನು ಕುಡಿದಿದ್ದೇನೆ, ನೀನು ಕೊಟ್ಟಿರುವಂತಹ ಬಿಂದು ಸಿದ್ಧವಾಗಿ ಹರಿತಾ ಇದೆ. ಆಶ್ಚರ್ಯ ಆಶ್ಚರ್ಯ. ವಿದುರ, ಪರಮಾತ್ಮ, ಈ ಸಾಮ್ರಾಜ್ಯದ ಪೂರ್ವ ಸಾಮ್ರಾಜ್ಞಿ ಆಗಿರುವಂತಹ ಕುಂತಿದೇವಿ ನನ್ನ ಅತ್ತೆ, ಅವಳೊಡನೆ ನಾನು ಮಾತನಾಡಬೇಕು. ಇದ್ದಾರೆ ಇದ್ದಾರೆ. ಹಾಗೆ ಕೌರವನ ಸಮಯವನ್ನು ಕೇಳಿ ಬರಬೇಕು. ಈ ದೃಷ್ಟಿಯಿಂದ ಹಸ್ತಿನಾವತಿಯ ಸುಯೋಧನನೊಡನೆ ನನ್ನ ಮಾತುಕತೆ ಅಲ್ವೋ? ಹೌದು. ಅಲ್ಲಿಗೆ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳೋಣ. ಆಯ್ತು. ಸಾಮಂತನ ಮನೆಯ ಅಂಗಳದಲ್ಲಿ ಇರುವಂತಹ ಪಾಂಡವರ ಸಭೆ ಸುರಪ್ಪನ ಸಭೆಗೆ ಸಮಾನವಾಗಿದೆ ಅಂತ ಸಂಜಯ ಹೇಳಿದ್ದ. ಹಸ್ತಿನಾವತಿಯಲ್ಲಿ ಈ ಹೊತ್ತು ಕೃಷ್ಣನನ್ನ ಕರೆಸಿಕೊಳ್ಳುವುದಕ್ಕೆ ಬೇಕಾಗಿ ಸಿದ್ಧ ಮಾಡಿದ ಸಭೆ ಇದು, ಸುರಪ್ಪನ ಸಭೆಯ ಮೀರಿಸಿತ್ತು ಎನ್ನುವುದಾಗಿ ಈ ಸಭಾಸದರು ಆಡುತ್ತಿದ್ದಾರೆ. ಆದ್ದರಿಂದ ಸಜ್ಜಾದ ಈ ಸಭೆಗೆ ವಿದುರನ ಮನೆಯಲ್ಲಿ ತಂಗಿರುವಂತಹ ಕೃಷ್ಣನಿಗೆ ಬರ ಹೇಳುತ್ತೇನೆ. ಯಾರಲ್ಲಿ ಹೋಗಿ ಭೂಪನ ಅನುಚ್ಛೆಯಾಯಿತು ಹೇಳಿ ಅಂತ. ಸಭಾ ಪ್ರವೇಶವನ್ನು ಮಾಡಿ ನೋಡ್ತಾ ಇದ್ದೇವೆ. ಏನಿದು ವಿದುರ? ನೋಡಿದ ವಿದುರ ಕೌರವ ಮಾಡಿ ನೋಡಿದ ವಿದುರ ಸ್ವಾಮಿ ನೋಡು, ಅಲಂಕೃತವಾಗಿರುವಂತಹ ಈ ಸಭೆಯಲ್ಲಿ ಮುತ್ತು, ರತ್ನ, ವಜ್ರ, ವೈಢೂರ್ಯ, ಪಟ್ಟೆ, ಪೀತಾಂಬರಗಳನ್ನು ಯಥೇಚ್ಛವಾಗಿ ಉಪಯೋಗಿಸಿ ಅಲಂಕಾರವನ್ನು ಮಾಡಿದ್ದಾರೆ. ಹತ್ತಿನಾವತಿಯ ಸಂಪತ್ತು ಇಲ್ಲಿ ಸೂರೆಗೊಂಡಿದೆ ಎಂದರು ತಪ್ಪಾಗಲಿಕ್ಕಿಲ್ಲ. ಇಷ್ಟೊಂದು ಸಂಪತ್ತಿರುವಂತಹ ಈ ವ್ಯಕ್ತಿ ಕೇಡುಗರ ಒಡನಾಡಿ ಕೆಟ್ಟ ಎಂಬ ವ್ಯಥೆ ಮಾತ್ರ ಇದೆಯಪ್ಪ. ಈ ರೀತಿಯಾಗಿ ಘನ ಮದೋನ್ಮತ್ತದಿಂದ ಕುಳಿತಿರುವಂತಹ ಸುಯೋಧನ ನಮ್ಮೊಡನೆ ಮಾತನಾಡಲಿಕ್ಕೆ ಸಿದ್ಧನಿಲ್ಲ ಎನ್ನುವಂತಹ ಭಾವ ಅರ್ಥವಾಗ್ತಾ ಇದೆ, ಹಾಗೆ ಕಾಣ್ತಾ ಇದೆ. ಆದರೆ ನಾನು ಮಾತನಾಡಿಸಲಿಕ್ಕೆ ಅಂತಲೇ ಬಂದವನು. ಆ ಕಾರಣವಾಗಿ ಇವನನ್ನು ಹೇಗೆ ಮಾತನಾಡಿಸ್ತೇನೆ ಎನ್ನುವುದನ್ನು ನೋಡು. ಸಿಂಹಾಸನದಿಂದ ಉರುಳಿ ಬಿದ್ದೆ, ಮೇಲಕ್ಕೆ ಎದ್ದೆ, ಸೆರಗಿನಿಂದ ಮುಖವನ್ನು ಮರೆಮಾಡಿಕೊಂಡು ಕುಳಿತು ಬಿಟ್ಟೆಯಲ್ಲ ಸುಯೋಧನ. ಮಾತನಾಡೋದಕ್ಕೆ ಅಂತಲೇ ನಾನು ಬಂದಿದ್ದೇನೆ. ಯಾಕೋ ಮುನಿಸು, ಮಾತನಾಡು. ಕೃಷ್ಣ, ಈ ಸಭೆಯಲ್ಲಿ ನೀನು ಬಂದಾಕ್ಷಣದಲ್ಲಿ ಅತ್ಯಂತ ಆದರೋಪಚಾರ ನಡೆದಿತ್ತು ಅನ್ನುವ ಭಾವನೆ ನಿನಗೆ ಬಂದಿರಬಹುದು. ಅದು ನಡೆಯಲು ಹೌದಾಗಿತ್ತೇನೋ, ಆದರೆ ಆ ಎಲ್ಲವನ್ನು ಅದಲು ಬದಲುಗೊಳಿಸಿದಂತಹ ನಿನ್ನ ಬರುವಿಕೆಯ ವಿದ್ಯಮಾನವೇ ಇಲ್ಲಿ ಬಾರದೆ ನಿನ್ನ ದಿವಸದಲ್ಲಿ ನೀನು ಎಲ್ಲಿಗೆ ಹೋಗಿದ್ದೆ ಹೇಳು? ವಿದುರನ ಮನೆಗೆ. ವಿದುರನ ಮನೆಯ ಅಲ್ಲ ಅವ, ನಿನಗ ಮಾನ್ಯ ಇರಬಹುದು. ನಮ್ಮ ದೃಷ್ಟಿಯಲ್ಲಿ ಸಭೆಗೆ ಆತ ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲವೇ ಅಲ್ಲ, ಆದರೆ ಕುಲವೇ ಇಲ್ಲದೆ ಹೋದವನೊಬ್ಬ ಹೀನ ಜಾತಿಯವನು ಅಂತ. ಕೃಷ್ಣ, ನಿನಗೊಂದು ಮಾನ್ಯತೆ ಕೊಡೋಣ ಅಂತಿತ್ತು, ಆದರೆ ಹುಟ್ಟುಗುಣ ಗೋವಳನು ನೀನಲ್ಲವೇ. ಈ ಪವಿತ್ರವಾದಂತಹ ಸಭೆಗೆ ಬರುವುದನ್ನು ಬಿಟ್ಟು ಜಾತಿ ಇಲ್ಲದವನ ಮನೆಗೆ ದನಕಾಹಿಯಾಗಿ ಹೋಗಿ ನೀನು ಮಾಡಿದ್ದೀಯೇನೋ? ಅವನ ಜೊತೆಯಲ್ಲಿ ರಸ ಭೋಜನವನ್ನು ಮಾಡಿದೆಯಲ್ಲ, ಇಲ್ಲಿ ರಾಜ ಅನ್ನವನ್ನು ಧಿಕ್ಕರಿಸಿದೆ, ರಾಜ ಮಾನ್ಯತೆಯನ್ನು ನೀನು ಧಿಕ್ಕರಿಸಿದ್ದೀಯ, ಆದ ಕಾರಣದಿಂದ ನನಗೆ ಸಿಟ್ಟು ಬಂದದ್ದು. ಈ ಕುಲ ಇಲ್ಲದೋ ಹೋದವನ ಜೊತೆಯಲ್ಲಿ ಹೋದದ್ದರಿಂದ ಏನು ಸೊಕ್ಕು ಇದು? ಯಾಕೋ ಗೌರವ, ಯೌವನ, ಧನ ಸಂಪತ್ತು, ಪ್ರಭುತ್ವ, ಅವಿವೇಕ ಇವೆಲ್ಲ ಸೇರಿದರೆ ಘೋರ ಅನಾಹುತ ಆಗುತ್ತದೆ ಎನ್ನುವುದಕ್ಕೆ ನೀನೇ ಉದಾಹರಣೆ. ಹೌದಾ? ಅಂದು ನೀನು ಮಾಡಿರುವ ಅನಾಹುತದಲ್ಲಿ ಭೀಮನು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ. ಹೌದು. ಆ ಸಂದರ್ಭಕ್ಕೆ ಅಂತಹ ಒಂದು ಸನ್ನಿವೇಶದಲ್ಲಿ ನಿನ್ನನ್ನು ರಕ್ಷಿಸಬೇಕು ಎನ್ನುವ ಸದುದ್ದೇಶದಿಂದ ನಾನು ಇದೋ ಧನುಸ್ಸೊಂದನ್ನು ಇಟ್ಟುಕೊಂಡಿದ್ದೆ. ನಿನಗೆ ಸದುದ್ದೇಶ? ಈಗ ನನ್ನನ್ನು ಕುಲಹೀನ ಅಂತ ತುಚ್ಛವಾಗಿ ಕಂಡಿದ್ದಲ್ಲದೆ ಶ್ರೀಕೃಷ್ಣನನ್ನು ಸಹ ಗೋವಳ ಅಂತ ಅವಹೇಳನವನ್ನು ಮಾಡ್ತಾ ಇದ್ದೀಯಲ್ಲ, ಅದಕ್ಕೋಸ್ಕರವಾಗಿ ಇದೋ ಬಿಲ್ಲನ್ನು ಮುರಿದು ಅಸ್ತ್ರ ಸನ್ಯಾಸವನ್ನು ಕೈಗೊಳ್ತಾ ಇದ್ದೇನೆ. ಬಿಟ್ಟೆ ಇಂದಿನಿಂದ ಯುದ್ಧವನ್ನು. ಸುಯೋಧನ, ಕೃಷ್ಣ ನಡೆದು ಹೋದ ಸಂಗತಿಗೆ ನಾನು ಜವಾಬ್ದಾರನಿಲ್ಲ, ಹೋಗಲೇ ಬಿಡು. ಆದರೆ ಆಡುವ ಮಾತೊಂದಿದೆ, ಅದನ್ನು ಆಡ್ಲಿಕ್ಕೆ ಅಂತಲೇ ನಾನು ಬಂದವನು. ಏನು ಅದು ವಿಷಯ? ಆದರ ಪಾಂಡು ಸುತ್ತಲು ಜೂಜಿನಲ್ಲಿ ಮೇದಿನಿಯನು ರಸೋದರು ಆದಿನಲ್ಲಿ ನಿನಗೆ ಬೇಡ ಭಾಷೆ ಸರಿಯಾದು ನೀ ಬರೆಯಸಿದ್ದ ಪಾಂಡವರಿಗೂ ನಿನಗೂ ದ್ಯೂತ್ ನಡೆದಿರೋದು ಲೋಕಕ್ಕೆ ಗೊತ್ತಿರುವಂತಹ ಮಾತು. ಅಲ್ಲಿ ನಡೆದಿರುವಂತಹ ಭಾಷೆ, ಆ ಭಾಷೆಯನ್ನು ತೀರಿಸಿರುವಂತಹ ರೀತಿ ನೀತಿ ಇವೆಲ್ಲವೂ ಭೀಷ್ಮರಿಗೆ ಒಪ್ಪಿಗೆ ಆದಂತಹ ವಿಚಾರ. ಈ ಸಂದರ್ಭದಲ್ಲಿ ನಿನ್ನೊಡನೆ ಒಟ್ಟಾಗಿ ಬದುಕನ್ನು ಸಾಗಿಸುವಂತಹ ಇಚ್ಛೆಯನ್ನ ಪಾಂಡವರು ಹೊಂದಿದ್ದಾರೆ. ಅದಕ್ಕೆ ಅವರು ಮಾಡಿರುವಂತಹ ಪ್ರತಿಜ್ಞೆಗಳನ್ನೆಲ್ಲ ಪೂರೈಸಿ ಈಗ ಅವರು ನಿನ್ನೊಡನೆ ಅರ್ಧ ರಾಜ್ಯವನ್ನು ಕೇಳುವಂತಹ ಅಪೇಕ್ಷೆಯಲ್ಲಿದ್ದಾರೆ. ಆದರೆ ಒಂದು ಸಂಗತಿ ಉಂಟಯ್ಯ, ನೀನು ಮಾಡಿರುವಂತಹ ಅಪರಾಧಗಳಿದ್ದಾವೆ ಎನ್ನುವಂತಹ ಭಾವ ನಿನ್ನಲ್ಲೇನಾದರೂ ಇದ್ರೆ ಅವೆಲ್ಲವನ್ನು ಧರ್ಮರಾಜ ಕ್ಷಮ್ಯ ಅಂತ ಕ್ಷಮಿಸಿದ್ದಾನೆ. ಆ ಕಾರಣವಾಗಿ ನೀನು ಸಂಕೋಚ ಪಡುವಂತಹ ಅಗತ್ಯ ಇಲ್ಲ. ಇಂದ್ರಪ್ರಸ್ಥದಲ್ಲಿ ಪಾಂಡವರು, ಹಸ್ತಿನಾವತಿಯಲ್ಲೂ ನೀವು ಸುಖವಾಗಿ ಸಮೃದ್ಧಿಯಿಂದ ರಾಜ್ಯವಾಳಬೇಕು ಎನ್ನುವಂತಹ ಅಪೇಕ್ಷೆ ಎಲ್ಲರದ್ದು ಇದೆಯಪ್ಪ. ಕೃಷ್ಣ, ಈ ವಿಚಾರದಲ್ಲಿಯೇ ನನಗೂ ಪಾಂಡವರಿಗೂ ವೈರ ಅನ್ನುವುದು ಉಂಟಾಗಿದ್ದು. ಆಡಿದ ಮಾತನ್ನ ಪೂರ್ತಿಯಾಗಿ ಪೂರೈಸಿದ್ದಾರೆ ಎನ್ನುವಲ್ಲಿ ಅನುಮಾನ ಇಲ್ಲದೆ ಹೋದರೆ ವಿರಾಟನ ಮನೆಯಲ್ಲಿ ಇರಬೇಕಿತ್ತೋ? ಮೊನ್ನೆ ಸಂಜೆಯಲ್ಲಿಯೇ ಹೇಳಿದ್ದಾರೆ, ಪಾಂಡವರನ್ನು ನಾನು ಕಾಣಬೇಕು ಎಂತಾದರೆ ಯಮನಾಲಯದಲ್ಲಿ ಮನೆ ನಿರ್ಮಾಣ ಮಾಡಿದ್ದೇನೆ ಎನ್ನುವುದನ್ನ. ಹೋಗಲಿ ಬಿಡು, ನಿನ್ನ ಬರುವಿಕೆಯಿಂದ ನನ್ನ ಮನಸ್ಸು ಅರಳುತ್ತದೆ ಅಂತ ಭಾವಿಸಿದ್ದೆ, ಆದರೆ ನಿನ್ನ ಆಗಮನ ನನ್ನನ್ನು ಕೆರಳಿಸಿದೆ. ಪಾಂಡವರಿಗಾಗಿ ಅರ್ಧರಾಜ್ಯವನ್ನ ಕೇಳುತ್ತಿದ್ದೀಯಾ? ಸರ್ವತಾ ಸಾಧ್ಯವಿಲ್ಲ. ಕೇಳಿದರಾ ಇವನ ಮಾತುಗಳನ್ನ? ಧರ್ಮರಾಜ ತಾನೇ ಸ್ವತಃ ಬಂದು ಇಲ್ಲಿ ನಮ್ಮ ಕಾಲಿಗೆ ಎರಗುವ ಮೂಲಕವಾಗಿ ನಾನು ಪ್ರೀತಿಯಿಂದ ಇರ್ತೇನೆ ಅಂತ ಹೇಳಿದ್ದರೆ ಅದನ್ನು ಯೋಚಿಸಬಹುದಿತ್ತೇನು? ಅದನ್ನ ಬಿಟ್ಟು ಇಲ್ಲಿ ಅರ್ಧ ರಾಜ್ಯವನ್ನ ಕೇಳುವುದಕ್ಕೆ ಕಳುಹಿತ್ತು ಯಾರನ್ನ? ಈ ನಾರಿ ಚೋರನನ್ನ ಅಲ್ಲವೇ? ಆದ ಕಾರಣದಿಂದಾಗಿ ಸರ್ವತಾ ಇವ ಕೇಳಿದ ಭೂಮಿಯನ್ನ ಕೊಡಲಾರೆ. ಕೃಷ್ಣ, ಕೊಡಲಿಕ್ಕಿಲ್ಲ ಪಾಂಡವರಿಗೆ ಭೂಮಿಯನ್ನ. ಸುಯೋಧನ, ಏನು ಆವೇಶದಿಂದ ಆಡಿದ ಮಾತುಗಳನ್ನು ಲೆಕ್ಕಕ್ಕೆ ಹಿಡ್ಕೊಳ್ಬಾರ್ದು. ಸಮಾಧಾನದಿಂದ ಆಡಿರುವಂತಹ ಮಾತು ಪ್ರಯೋಜನಕ್ಕೆ ಬರ್ತವೆ. ಅದಕ್ಕೆ ಸಮಾಧಾನದಲ್ಲಿ ನಿನಗೆ ಹೇಳ್ತಾ ಇದ್ದೇನೆ, ಏನು ಈ ಭೂಮಿಗೋಸ್ಕರ ನಡೆಯ ಬೇಡ ಕೃತ ಅಂತನಲ್ಲಿಗೆ ನಡೆಯ ಬೇಡ ಕೃತ ಅಂತನಲ್ಲಿಗೆ ಕೊಡು ಕುಶ ಸ್ಥಳ ವರ ವೃಕ ಸ್ಥಳ ವಾರಣಾವತವ ಬಿಡು ಬಿಡಲವು ಆವಂತಿ ನಗರವ ಒಡನೆ ಚಕ್ರ ಪ್ರಸ್ಥ ಪುರವನು ಸಘ ಮಿಡುಕದೆ ಧರ್ಮಜಯ ಸಾಮದೊಳೆಂದ ಅಸುರಾರಿ ಆ ಸುಯೋಧನ, ಬದುಕು ಬಹಳ ಪ್ರಾಮುಖ್ಯವಾದದ್ದು. ಬದುಕಿಗೋಸ್ಕರವಾಗಿ ಈ ಭೂಮಿ ಇರಬೇಕೇ ವಿನಃ ಭೂಮಿಗೋಸ್ಕರವಾಗಿ ಬದುಕು ಆಗಬಾರ್ದಪ್ಪ. ಈ ಭೂಮಿಗೋಸ್ಕರವಾಗಿ ನೀನು ಕೃತಾಂತನಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಡ, ಅದು ಒಳ್ಳೆಯದು ಅಲ್ಲ. ಪಾಂಡವರು ಇಷ್ಟರ ಮಟ್ಟಿಗೆ ಕೇಳ್ತಾರೆ, ಇಂದ್ರಪ್ರಸ್ಥ, ಶುಕ್ರಪ್ರಸ್ಥ, ವಾರಣಾವತಿ, ಆವಂತಿ ಈ ಮೊದಲಾಗಿರುವಂತಹ ಐದು ಊರುಗಳನ್ನು ನೀನು ಕೊಟ್ಟರು ಸಮಾಧಾನದಿಂದ ಜೀವನವನ್ನು ಸಾಗಿಸ್ತೇವೆ ಎನ್ನುವಂತಹ ಅಭಿಪ್ರಾಯ ಇದೆ. ಹಾಗಾಗಿ ನೀನು ಒಪ್ಪಿಕೋ ಈ ವಿಷಯವನ್ನು. ಓಹೋ, ಅರ್ಧ ರಾಜ್ಯ ಅಲ್ಲದಿದ್ದರೆ ಐದು ಊರು, ಹೆಸರಿಸುವವನು ನೀನು, ಇದು ಸಲುಗೆ ಹೆಚ್ಚಾಯಿತು. ನಾಶಕ್ಕೆ ಕಾರಣ ಇದು ಪ್ರಾಜ್ಞರ ಮತ ಸರಿ. ನಿನ್ನ ಈ ಸಲುಗೆ ಹೀಗೆಯೇ ಮುಂದುವರಿಯುತ್ತದೆ ಎನ್ನುವುದನ್ನ ತಿಳಿದು ಬೆಳೆಯ ಕೊಡಲಾರೆ ನೀನಿಲ್ಲಿಂದ ನಿರ್ಗಮನವನ್ನ ಮಾಡಬೇಕು. ಹಾಗೆ ಒಪ್ಪದಿದ್ದರೆ ನಿನ್ನನ್ನು ಬಂಧಿಸಿ ಕಟ್ಟಿ ಪಾಂಡವರನ್ನ ಸೆಳೆ ತಂದು ಸೆರೆ ಒಳಗಿಡ್ತೇನೆ. ಎಚ್ಚರ ನಡೆ ಇಲ್ಲಿ. ಈಗಾಗಲೇ ಅನೇಕ ಪಾತಕ ಕೃತ್ಯಗಳನ್ನು ಮಾಡಿದ್ದಿ. ಸೊಸೆಯನ್ನು ತಂದು ಮಾನಹಾನಿಗೆ ಪ್ರಯತ್ನ ಪಟ್ಟಿರುವಂತಹ ಪಾಪವೇ ನಿನ್ನನ್ನು ಸಾಯೋದಕ್ಕೆ ದೂಡ್ಲಿಕ್ಕೆ ಸಾಧ್ಯ. ಆದರೂ ಒಂದು ಮಾತನ್ನು ಹೇಳ್ತೇನೆ. ಏನು? ನಿನ್ನನ್ನು ಸರ್ವಥಾ ಕೊಲಿಸಲಾರನು, ಕೊಲ್ಲಿಸುವ ಇಚ್ಛೆ ನನಗಿಲ್ಲ. ಪಾಂಡವರನ್ನೇ ಒಟ್ಟಾಗಿ ಬದುಕು. ಈ ಸಮಸ್ತವಾಗಿರುವಂತಹ ಹತ್ತಿರಾವತಿಯ ಸಾಮ್ರಾಜ್ಯವನ್ನು ಆಳತಾ ಚೆನ್ನಾಗಿ ಬದುಕಲಿ ಎನ್ನುವಂತಹ ಅಪೇಕ್ಷೆ ಇದೆ. ನಿನ್ನಲ್ಲಿ ಒಳ್ಳೆಯ ಗುಣ ಒಂದು ಹುಟ್ಟಿದರೆ ಯೋಗ್ಯವಾಗಿರುವಂತಹ ಆಡಳಿತವನ್ನು ನೀನು ಕೊಡಬಲ್ಲ ಎನ್ನುವಂತಹ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಈಗಲೂ ಬದುಕುವ ಅಪೇಕ್ಷೆಯನ್ನು ಮಾಡಯ್ಯ. ಕೃಷ್ಣ, ನಿನ್ನ ಮಾತು ನನ್ನ ಅಂತರಂಗಕ್ಕೆ ಹತ್ತಿರ ಅರ್ಥವಾಗುತ್ತಾ ಇದೆ. ಆದರೆ ನನ್ನ ಅಂತರಂಗದ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಎಲ್ಲಿ ಸತ್ಯ ಧರ್ಮ ಇರ್ತದೆಯೋ ಈ ಹೊತ್ತು ಹಸ್ತಿನಾವತಿಯಲ್ಲಿ ಹುಡುಕಬೇಕಾಗಿದೆ. ಆದ ಕಾರಣದಿಂದಲೇ ನಾನು ನೆಲಕ್ಕಾಗಿ ಯುದ್ಧವೇ ಸರಿ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಯುದ್ಧದಿಂದ ನನ್ನನ್ನು ಹಿಮ್ಮುಖವಾಗುವಂತ ಹೇಳಿದರೆ ಈ ಹೋರಾಟವೇ ಏನಾಗುತ್ತದೆ ಎನ್ನುವುದಕ್ಕೆ ನನಗೆ ಹಿಂದಿನ ಆದರ್ಶ ರಾವಣ ಕಂಸರದ್ದು ಉಂಟು. ಆದ ಕಾರಣದಿಂದಾಗಿ ನಿನ್ನಲ್ಲಿಯ ಮಹತ್ವವನ್ನ ತಿಳಿದವನಾಗಿ ನನ್ನ ಕೊನೆಯ ನಿರ್ಧಾರವನ್ನ ಹೇಳ್ತೇನೆ. ಏನು ಯುದ್ಧದ ವಿಚಾರವ ವೈರಿಗಳು ಅಂತಲೇ ತಿಳಿದಿದ್ದೇನೆ. ಆದ್ದರಿಂದ ರಿಪುಗಳ ನಾಶಕ್ಕೆ ಬೇಕಾಗಿ ವಿಷಪ್ರಾಶನ ಅಗ್ನಿಪ್ರಾಶನ ಮೊದಲಾದದ್ದನ್ನ ಮಾಡಿದ್ದೇನೆ. ಅದೆಲ್ಲವೂ ನನ್ನ ವೈರಿ ನಾಶಕ್ಕಾಗಿ ಎಂಬ ಕಾರಣದಿಂದ ಈಗಲೂ ಆಡುತ್ತೇನೆ. ಇಲ್ಲಿಯವರೆಗೂ ಪಾಂಡವರನ್ನ ವೈರಿಗಳು ಅಂತ ತಿಳಿದ ನಾನು ಈಗ ನೀನು ಹೇಳ್ತೀಯ ಅನ್ನುವ ಕಾರಣದಿಂದ ಅವರನ್ನ ಕರೆಸಿ ಮಿತ್ರರು ಅಂತ ಭಾವಿಸಿ ಸಹಪಂಕ್ತಿ ಭೋಜನಕ್ಕೆ ಅವಕಾಶವನ್ನ ಕೊಡುವುದಿಲ್ಲ. ಸರ್ವತಾ ಸಂಧಿ ಅನ್ನುವುದು ಇಲ್ಲ. ನಿನ್ನ ನಿಶ್ಚಯ ಅದು. ಅಷ್ಟೇ ಅಲ್ಲ, ಆಗಬಹುದಾದ ಯುದ್ಧದಲ್ಲಿ ಜಯವೇ ಪಾಂಡವರದ್ದು ಎನ್ನುವುದು ಹೌದಾದರೆ ಯುದ್ಧಾಂತ್ಯದಲ್ಲಿ ಇದೋ ನನ್ನ ತಲೆಯನ್ನೇ ಬೇಕಾದರೆ ಹರಣ ಕಾಣಿಕೆ ಎನ್ನುವುದಾಗಿ ಸಮರ್ಪಿಸುತ್ತೇನೆ. ಅದಕ್ಕಾಗಿ ಧುರವೀಳ್ಯ ನನ್ನ ಅಂತರಂಗದ ನಿಶ್ಚಯ. ಕೃಷ್ಣ ಬಲಗೆ ಭೂಪರನ ರಘಿ ಗುರುಮಂಡಲಗೆ ಸಂಗಮಾಗಿ ಸ ಸಮರಕ್ಕೆ ಬರಲಿ ಪಾಂಡವರು. ಕಲಘದಲ್ಲಿ ನಿನ್ನಡಿಯೊಳೆನ್ನಯ ತಲೆಯ ನರಿದು ಸಮರ್ಪಿಸುವೆ ನಿನಗಳು ಕೇಳಿದು ದೃಢವೆಂತ ವೀಳವ ನಿತ್ತನ ಚ್ಯುತಗೆ. ಕೃಷ್ಣ ಕೌರವ, ಇಲ್ಲಿಯವರೆಗೆ ನಿನ್ನ ದೇವತ್ವವನ್ನು ವಿರೋಧಿಸುತ್ತಾ ಬಂದಿರುವ ನಾನು ಪ್ರಪಂಚದಲ್ಲಿ ಅವತಾರಿ ತತ್ವದ ನೆಲೆಯಲ್ಲಿ ಆಡಿದ್ದನ್ನ ನನ್ನ ಸ್ಮೃತಿ ಪಟಲದಲ್ಲಿ ಇನ್ನೂ ಅಚ್ಚೊತ್ತಿಯೇ ಇದೆ. ಆದ ಕಾರಣ ಅಪಾರ ಮಹಿಮನಾದಂತಹ ನೀನು ಯಾವುದನ್ನ ಉದ್ದೇಶಿಸಿದ್ದೀಯೋ ಧರ್ಮ ಸಂಸ್ಥಾಪನೆ ಅನ್ನುವುದಕ್ಕೆ ನನ್ನಂತಹ ಅಧರ್ಮಿಯೊಬ್ಬ ಸಂಘರ್ಷಕ್ಕೆ ಇಲ್ಲದಿದ್ದರೆ ಕಾರಣವಾಗುತ್ತದೆಯೇ ಎನ್ನುವುದನ್ನ ಪ್ರಶ್ನೆಯಾಗಿ ಇಟ್ಟು ಉತ್ತರವನ್ನ ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಈ ಚಂದ್ರವಂಶದ ಮೂಲ ಪುರುಷನಾದಂತಹ ಕುರುಮಹಾರಾಜನೇ ಧರ್ಮದ ಸ್ಥಾಪನೆಗಾಗಿ ಸಿದ್ಧಪಡಿಸಿದ ತಾಣ ಕುರುಜಾಂಗಣ, ಅಲ್ಲಿಗಾಗಿ ನನ್ನ ವಿರೋಧಿಗಳಾದಂತಹ ನಿನ್ನವರಾದ ಪಾಂಡವರನ್ನ ಕರೆದುತ್ತಾ ಈ ಯುದ್ಧಕ್ಕೆ ನನಗೆ ಬೆಂಬಲಿಗರಾಗಿ ಬಂದಿರುವ ಅನೇಕ ಅಕ್ಷೌಹಿಣಿ ಸೇನೆ ಸಿದ್ಧಾಗಿ ನಿಂತಿದೆ, ಪಾಂಡವರಲ್ಲಿಯೂ ಸಂಗ್ರಹ ಆಗಿದೆ ಎನ್ನುವುದನ್ನು ಕೇಳಿದ್ದೇನೆ. ಆ ಎಲ್ಲದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನೀನು ಕುರುರಣದಲ್ಲಿ ನಿರ್ವಹಿಸಬಹುದಂತೆ ಅಂತಿಮದಲ್ಲಿ ಸತ್ಯಕ್ಕೆ ಜಯವಾಗಲಿ. ಆ ಸತ್ಯದ ಜಯದ ಕಾರಣಕ್ಕಾಗಿ ನನ್ನ ತಲೆಯನ್ನು ಬೇಕಾದರೆ ಅರಿದೆ ನಾನು ಹರಣ ಕಾಣಿಕೆ ಅಂತ ಸಮರ್ಪಿಸುತ್ತೇನೆ. ಇದನ್ನೇ ಸಂಕಲ್ಪಿಸಿ ಇದೋ ಧುರವೀಲ್ಯ ಸ್ವೀಕರಿಸು. ಗುರುಮಂಡಲಕ್ಕೆ ಸರಿ ಹಠವನ್ನೇ ಹಿಡಿದಿರುವಂಥ ಸುಯೋಧನನಿಂದ ರಣವೀಳ್ಯವನ್ನು ಪಡೆದಿದ್ದೇನೆ. ಆದರೂ ಈ ಸಭೆಯಲ್ಲಿರುವಂಥ ಭೀಷ್ಮ, ದ್ರೋಣ ಹಾಗೂ ಸಜ್ಜನರಿಗೆ ಒಂದು ಮಾತು ಹೇಳಬೇಕಾದದ್ದು ನನ್ನ ನೀತಿ. ಮರಣವನ್ನೇ ಬಯಸಿದ್ದಾನೆ ಸುಯೋಧನ. ಯಾಕೆಂದರೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಜಯ ಎನ್ನುವುದು ಶತಸಿದ್ಧವಾಗಿರುವಂಥ ಮಾತು. ದುಷ್ಟ ಹೇತುವನ್ನು ಹೊಂದಿರುವಂಥ ಸುಯೋಧನ ಸಾವನ್ನೇ ಬಯಸಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೇಳುವ ಮಾತು ಇದೆ. ಅವನಿಗೆ ತಿಳುವಳಿಕೆಯನ್ನು ಹೇಳಿ, ಬುದ್ಧಿವಾದವನ್ನು ಹೇಳಿ, ಪುನಃ ಅವನೇನಾದರೂ ಸಂಧಿಗೆ ಅಂತ ಸಿದ್ಧನಾದರೆ ನಾವದನ್ನು ಸ್ವೀಕರಿಸುವುದಕ್ಕೆ ಸಿದ್ಧರಿದ್ದೇವೆ. ತಮ್ಮೆಲ್ಲರಿಗೂ ಸಹಿತ ಅವಕಾಶವನ್ನು ಕೊಡುತ್ತಾ ಈ ರಣವೀಳ್ಯವನ್ನು ನಾನು ಸ್ವೀಕರಿಸಿದ್ದೇನೆ ಎಂಬುದಾಗಿ ಹೇಳಿ ಇಲ್ಲಿಂದ ನಿರ್ಗಮಿಸಲಿಕ್ಕೆ ಸಿದ್ಧನಾಗ್ತಾ ಇದ್ದೇನೆ. ಇದುವರೆಗೆ ಶಿರ್ಸಿ ತಾಲೂಕು ಸೋಮನಹಳ್ಳಿಯ ವಿಜಿ ಹೆಗಡೆ ಮತ್ತು ಮೇಳದವರು ಪ್ರಸ್ತುತಪಡಿಸಿದಂಥ ದೊರವೀಳ್ಯ ಯಕ್ಷಗಾನ ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುಷ್ಕಿ ತೋಟಗಾರಿಕೆ ಕುರಿತು ಹೇಮಾವತಿ ಹಿರೇಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಾಮೇಶ್ವರ ಶಿರಬಡಿಗೆ, ನಂತರ ಬಾಗಲಕೋಟದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಮತ್ತು ಮೇಳದವರಿಂದ ಗೊಂದಲಿಗರ ಪದಗಳನ್ನು ಕೇಳುತ್ತೀರಿ.